ಕೇಳಿರಿ ಕೇಳಿರಿ ಕೇಳಿರಿ ಭಕ್ತರೆ, ಮಂಗಾಲೆ ಗುರುಗಳ ಚರಿತೆಯನ್ನು ಹೇಳುವೆ. ಕೇಳಿರಿ ಭಕ್ತಿಯಲ್ಲಿ ಗುರು ರಾಘವೇಂದ್ರ ಮಹಿಮೆಯನ್ನು. ಹಿಂದಕ್ಕೆ ಹರಿಯ ಸೇವಿಸುತ್ತಿದ್ದನು ಶಂಕು ಕರ್ಣನೆಂಬೋರ್ವನು ತಾನು. ಭಕ್ತಿಲಿ ಹರಿಯನು ಬದಿಸುತ್ತ ಇರುತ್ತಿರೆ ಮುಕ್ತಿಯ ನೀಡೆಂದ್ಯಾಸಿಸಿದ. ಸೃಷ್ಟಿಕರ್ತನ ಸೇವೆಯ ಮಾಡೆಂದು ಅಂದನು ಶ್ರೀಹರಿ ತಾನಲ್ಲಿ. ಹರಿಯಾಣತಿಯನ್ನು ಶಿರದಲ್ಲಿ ಧರಿಸಿ ಸೇವಿಸುತ್ತಿದ್ದನು ವಿನಯದಲ್ಲಿ. ಕಲಿಯುಗದ ಕಾಮದೇನು ವಂದನಿಸಿ ನಿಂತಯ ನೀನಲ್ಲಿ. ಕರೆದವರ ಬಳಿ ಬರುವ ಬಂಧು ವರವ ನೀಡುವ ಕಲ್ಪವೃಕ್ಷವು ನೀನಲ್ಲಿ. ಗುರು ರಾಘವೇಂದ್ರರ ಮಹಿಮೆಯ ಪಾಡುವ ದೆಸೆಯಿಂದ ವರಾದ ಗದಿ ವಿಠಲನು ತಾನು ಭಕ್ತಿಲಿ ಪಾಡುವ ಭಕ್ತರಿಗೆ ಮುಕ್ತಿ ಮಾರ್ಗವ ತೋರುತ್ತ ನಿರುತರಿ ಸಾಧನವನ್ನು ಮಾಡಿಸುವ ಸಾಧನವನ್ನು ಮಾಡಿಸುವ.